ಜೀವದಾನಕ್ಕೆ ಸಮಾನ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಎಲ್ಲ ರೈತ ಮಿತ್ರರಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಶಿವಕುಮಾರ ಸ್ವಾಮಿ ಟಿಹೆಚ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ರೈತರಿಗೆ ಸಲಹೆ, ಆನಂತರ ರೈತ ಗೀತೆಗಳನ್ನು ಕೇಳುವಿರಿ ವಿವಿಧ ಕಲಾವಿದರ ದನಿಯಲ್ಲಿ. ರೈತ ಮಿತ್ರರೇ, ಹಾಗಿದ್ರೆ ಇದೀಗ ಕೇಳಿ ಕೃಷಿ ಅನುಭವ ಕುರಿತು ಶ್ರೀ ಶಿವಕುಮಾರ ಸ್ವಾಮಿ ಟಿಹೆಚ್ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೂವಿನ ಹಡಗಲಿಯ ಶಿವಕುಮಾರ ಸ್ವಾಮಿ ಟಿಎಂ ಇವರು ನಮ್ಮೊಟ್ಟಿಗಿದ್ದಾರೆ. ಇವರು ಮೂಲತಃ ಅಲ್ಯೂಮಿನಿಯಂ ಫ್ಯಾಬ್ರಿಕೇಷನ್ ನಲ್ಲಿ ಇಂಜಿನಿಯರ್ ಆಗಿ ಕಾಂಟ್ರಾಕ್ಟರ್ ಆಗಿ ಸುಮಾರು ವರ್ಷಗಳವರೆಗೆ ಬೆಂಗಳೂರಲ್ಲಿ ಕೆಲಸ ಮಾಡಿದಂಥವ್ರು. ಮರಳಿ ಮಣ್ಣಿಗೆ ಎಂಬಂತೆ ಇವರು ಬೇರೆ ಬೇರೆ ಕಾರಣಗಳಿಂದಾಗಿ ಅಲ್ಲಿಂದ ವಾಪಸ್ ಬಂದು ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿಯನ್ನೇ ಮಾಡಬೇಕಂತಕ್ಕಂಥ ಒಂದು ಹಂಬಲದಿಂದ ಕಳೆದ 3-4 ವರ್ಷಗಳಿಂದ ಸಾವಯವ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರ ಈ ಜೀವನದ ಪಯಣ ಮತ್ತು ಈ ಕೃಷಿಯ ಅನುಭವದ ಪಯಣವನ್ನು ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಶಿವಕುಮಾರ ಸ್ವಾಮಿಯವರೇ. ನಮಸ್ಕಾರ ಸ್ವಾಮಿ. ಶಿವಕುಮಾರ ಸ್ವಾಮಿಯವರೇ, ಒಂದಿಷ್ಟು ನಿಮ್ಮ ಪರಿಚಯವನ್ನು ಮಾಡಿಕೊಡಿ, ನಿಮ್ಮ ವಿದ್ಯಾಭ್ಯಾಸ ಏನು, ಮತ್ತೆ ನೀವು ಬೆಂಗಳೂರಿಗೆ ಯಾವ ಕಾರಣಕ್ಕಾಗಿ ಹೋದ್ರಿ, ಏನ್ ಕೆಲಸ ಮಾಡ್ತಾ ಇದ್ರಿ? ನಾನು SLC ಮಾಡಿ ITI ಮಾಡಿದೆ. ITI ಮಾಡಿದಾದ್ಮೇಲೆ ನಮ್ಮ ತಂದೆಗೆ ಬೆಂಗಳೂರಿಗೆ. ನಿಮ್ದು ಸ್ವಂತ ಊರು ಇದೆ? ನಮ್ದು ಸ್ವಂತ ಊರು ಇದೇನೆ, ಹೂವಿನಡಗಲಿ. ಹೂವಿನಡಗಲಿ. ನಿಮ್ ತಂದೆಯವರೆಲ್ಲ ಕೃಷಿನೇ ಮಾಡ್ತಿದ್ರ ಮೊದ್ಲೆಲ್ಲ? ನಮ್ ತಂದೆ ಸರ್ಕಾರಿ ನೌಕರರು ಸರ್. ಅವ್ರು ಎಲ್ಲೆಲ್ಲಿ ವರ್ಗ ಆಗಿ ಹೋದಂಗೆಲ್ಲ ನಾವು ಅವ್ರ ಹಿಂದ್ಗಡೆ ಅಲೆಮಾರಿ ತರ, ಅಲ್ಲಿ ಒಂದು ಅಲೆಮಾರಿ ಜೀವನ, ಸರ್ಕಾರಿ ನೌಕರಿ ಅಂದ್ರೆ ಒಂದು ಅಲೆಮಾರಿ ಜೀವನ, ನಾವು ಹಾಗೆ ಹೋದ್ವಿ. ಕೊನೆಗೆ ಅವರು ಬ್ಯಾಂಗ್ಳೂರ್ನಲ್ಲಿ ವಿಧಾನಸೌಧಕ್ಕೆ ಅವರಿಗೆ ಟ್ರಾನ್ಸ್ಫರ್ ಆಯ್ತು. ಆಗ ನಾನು ಇಲ್ಲಿ ಹಡಗಲಿನಲ್ಲಿ 85ರಲ್ಲಿ ITI ಮಾಡಿಬಿಟ್ಟು 87ಕ್ಕೆ ವಾಪಸ್ ಹೋದಾಗೆ ಅಲ್ಲಿಗೆ ಹೋಗಿ ನಾನು ಸೆಟ್ಲ್ ಆದ್ವಿ. ಸೆಟ್ಲ್ ಆದಾಗ ನಾನು ಒಂದು ವರ್ಷ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ವರ್ಕ್ ನಾನು ಚೂಸ್ ಮಾಡ್ಕೊಂಡೆ ಅನ್ನೋದಕ್ಕಿಂತ ನನಗೆ ಒಬ್ರು ಕಳಿಸಿದ್ರು. ಅಲ್ಲಿ 1-2 ವರ್ಷ ನಾನು ಅಲ್ಲಿ ತರಬೇತಿ ತಗೊಂಡು ನಂತರ ನಾನೇ ಒಂದು ಸ್ವಂತ ಹುಡುಗರನ್ನ ಇಟ್ಕೊಂಡು ನಾನು ಕೆಲಸ ಮಾಡಿಕೊಂಡು. ಅದು ಏನ್ ಸರ್, ಅದು ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಅದ್ರ ವ್ಯಾಪ್ತಿ ಏನಿದೆ, ಅದರಿಂದ ಉದ್ಯೋಗದಾಗಿರ್ಬೋದು ಅಥವಾ ಕೆಲಸದ ಸ್ವರೂಪ ಆಗಿರ್ಬೋದು ಏನಿರ್ಬೋದು ಅಂತ? ನಮ್ಮ ಅಲ್ಯೂಮಿನಿಯಂ ಫ್ಯಾಬ್ರಿಕೇಟ್ ಬಂದ್ಬಿಟ್ಟು ಆಫೀಸ್ಗಳಿಗೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ ಕಿಟಕಿಗಳು, ಬಾಕಲ್ಗಳು. ಈಗ ಫ್ರಂಟ್ ಎಲಿವೇಶನ್ಸ್ ಅಂತ ಹೇಳ್ತೀವಿ, ಹೊರಗಡೆಗೆ ಗಾಜಿನ ವರ್ಕ್, ಫುಲ್ ಗ್ಲಾಸ್ ವರ್ಕ್ಸ್, ಗ್ಲೇಸಿಂಗ್, ಅಲ್ಯೂಮಿನಿಯಂ ಗ್ಲೇಜಿಂಗ್, ಸ್ಟ್ರಕ್ಚರ್ ಗ್ಲೇಜಿಂಗ್ ಅಂತ ಹೇಳ್ತೀವಿ, ಗ್ಲೇಜ್ ವರ್ಕ್, ಅದನ್ನ ನಾವು ಮಾಡ್ತಾ ಇದ್ವಿ. ನಾನು ಅದನ್ನ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಅಪ್ ಟು ಗೋವಾವರೆಗೂ ಹೋಗಿ ನಾನು ಕೆಲಸ ಮಾಡಿ ಬಂದಿದ್ದೀನಿ. ಸಬ್ ಕಾಂಟ್ರಾಕ್ಟ್ ಆಗಿ, ಕಾಂಟ್ರಾಕ್ಟ್ ಆಗಿ, ಲೇಬರ್ ಕಾಂಟ್ರಾಕ್ಟ್ ಆಗಿ, ಮೂರರಲ್ಲೂ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಂತರ ಅದೊಂದು ಲಾಸ್ಟ್ ಅಲ್ಲಿ ನನಗೆ ಈಗ ಒಂದು 6 ವರ್ಷದಿಂದ ನನಗೆ ಅದೊಂದು ಕ್ವಾಲಿಟಿ ಮೇಂಟೈನ್ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಗ್ಲಿಲ್ಲ. ಅದು ಹೇಗಿತ್ತು ನಿಮ್ಗೆ ಆದಾಯ ತರುವ ಆದಾಯ ನನಗೆ ನಿಮ್ಮ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗಿರ್ಬೋದು, ಅದು ಹೇಗಿತ್ತು? ಅದು ಎಂತ ಇದು ಇತ್ತು ಅಂದ್ರೆ ನನಗೆ ರಾತ್ರಿ ನನ್ನ ಮನೆಗೆ ಬರೋದು 2 ಗಂಟೆ ಆಗ್ತಿತ್ತು. ಅಷ್ಟು ವರ್ಕ್ ಲೋಡ್ ಬೆಂಗಳೂರಿನಲ್ಲಿ 4 ಕಡೆ ನಡೀತಾ ಇತ್ತು, 3 ಕಡೆ 4 ಕಡೆ. ಒಂದ್ಸಲ ಆದ್ರೆ ಬೆಂಗಳೂರಿನಲ್ಲಿ 3 ಕಡೆ, ತಮಿಳುನಾಡಿನ ಹೊಸೂರಿನಲ್ಲಿ 1 ಕಡೆ. ನೈಟ್ ಅಲ್ಲಿರ್ತಾ ಇದ್ದೆ, ಹಗಲು ಇಲ್ಲಿರ್ತಾ ಇದ್ದೆ. ಅಷ್ಟು ಕೆಲಸ ಒತ್ತಡ ಇರ್ತದೆ. ಬೆಂಗಳೂರಿನಲ್ಲಿ 3 ಕೆಲಸ ನಡೆಸ್ಕೊಂಡು ರಾತ್ರಿಗೆ ಅಲ್ಲಿ ಹೋಗ್ತಾ ಇದ್ದೆ ಹೊಸೂರಿಗೆ. ಅಲ್ಲಿ ಹುಡುಗರಿಗೆ ಕೆಲಸ ಕೊಟ್ಟು ಬರ್ತಾ ಇದ್ದೆ. ಹೆಂಗೆ ಅಂದ್ರೆ ಒಂಥರ ರಾಜನ್ ತರ ಇದ್ದೆ, ನಾನೇ ರಾಜ. ಆದ್ರೆ ನನಗೆ ಬರ್ತಾ ಬರ್ತಾ ಕೆಲಸ ಏನು ನನಗೇನು ಕಡಿಮೆ ಆಗಲಿಲ್ಲ, ಕೆಲಸ ಚೆನ್ನಾಗೇ ನಡೀತು. ಆದ್ರೆ ನಂತರದ ದಿನಗಳಲ್ಲಿ ಏನಾಯ್ತಂದ್ರೆ ಜನಗಳು ಕ್ವಾಲಿಟಿ ಕೇಳಲಿಲ್ಲ, ಏರಿಯಾ ಕೇಳಿದ್ರು. ನಾನು ಇಷ್ಟು ಕೊಡ್ತೀನಪ್ಪ, ನನಗೆ ಇದಿಷ್ಟು ಮುಗಿಸ್ಕೊಡ್ಬೇಕು, ಏನ್ ಮೆಟೀರಿಯಲ್ ಹಾಕ್ತೀವಿ ನನಗೆ ಬೇಕಾಗಿಲ್ಲ ಅಂದ್ರು. ಅದು ನನಗೆ ಹಿಡಿಸ್ಲಿಲ್ಲ. ನೀವು ಗುಣಮಟ್ಟಕ್ಕೆ ಭದ್ರಾಗಿರೋ, ಗುಣಮಟ್ಟಕ್ಕೆ ಭದ್ರವಾಗಿದ್ವಿ ನಾವು. ನಾವು ಇಷ್ಟಕ್ಕಂತಂದ್ರೆ ಒಂದು ವರ್ಟಿಕಲ್ ಇಷ್ಟು ಕೆಜಿ ಇರ್ಬೇಕು, ನನ್ನ ಲೆಕ್ಕಕ್ಕೆ ಒಂದು 3 ಕೆಜಿ ಇರ್ಬೇಕಂದ್ರೆ ಅದು 3 ಕೆಜಿನೇ ಹಾಕ್ಬೇಕು. ಇವತ್ತಿನ ಸಹ 2 ಕೆಜಿ 250 ಗ್ರಾಮ್ ಹಾಕ್ತಾ ಇದಾರೆ, ನಮ್ಗೆ ಅದು ಹಿಡಿಸ್ಲಿಲ್ಲ. ಅದರಿಂದ ಅದು ಸರಿ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ವಾಪಸ್ ಬಂದ್ಬಿಟ್ವಿ ಈ ಕಡೆಗೆ. ನನಗೆ 2 ಮಕ್ಕಳಿದ್ದಾರೆ. ನಾನು ವಾಪಸ್ ಬಂದು 4 ವರ್ಷ ಆಯ್ತು ಸರ್. ನನ್ನ ಮಗ ಬಿಕಾಂ ಓದಿದಾನೆ, ಬಿಕಾಂ ಓದಿ ಅಲ್ಲಿ ಕೆಲಸ ಮಾಡ್ತಿದ್ದ. ಮಗಳು ಈ ಸಲ BSc ಮಾಡ್ತಾ ಇದ್ದಾಳೆ, ಇಲ್ಲೇ ಇದೇ ಊರ್ನಲ್ಲೇ ಇದೆ. ಈಗ ಫ್ಯಾಮಿಲಿ ಟೋಟಲಿ ನಾವು ಇಲ್ಲಿ ಶಿಫ್ಟ್ ಆಗಿದ್ದೀವಿ. ಮಗನು ಇಲ್ಲೇ ಬಂದಿದ್ದಾನೆ. ಈಗ ಅವನು ನಾನು ವ್ಯವಸಾಯ ಮಾಡಬೇಕು ಅಂತಂದೇಳಿ ಈಗ ಅನ್ಕೊಂಡಿದ್ದಾನೆ. ಬೆಂಗಳೂರು ಒಂದು ಔಟ್ಲೆಟ್ ಅಲ್ಲಿ ಕೆಲಸ ಮಾಡ್ತಿದ್ದ. 25,000 ರೂಪಾಯಿ ಸಂಬಳ ಇತ್ತು. ಕರೋನಾ ಬಂದಾಗ ಏನಾಯ್ತಂದ್ರೆ ನಾನು ವಾಪಸ್ ಕರ್ಕೊಂಡ್ ಬಂದೆ, ಒಂದ್ ಸ್ವಲ್ಪ ದಿವಸ ಬಂದ್ಬಿಡು ಆಮೇಲೆ ನೋಡೋಣ ಅಂತಂದೇಳಿ. ಆದ್ರೆ ಅವ್ನು ಇಲ್ಲಿ ಬಂದ್ಮೇಲೆ ಈಗ ಇಲ್ಲ, ನಾನು ಹೋಗೋದಿಲ್ಲ, ನಾನು ಇಲ್ಲೇ ಏನಾನ ಮಾಡೋಣ ಅಂತಂದೇಳಿ. ಅದಕ್ಕಾಗಿ ಈಗ ಹಸುಗಳು ಸಾಕೋ ಒಂದು ಪ್ಲಾನ್ ಮಾಡಿದೀವಿ. ನೆಕ್ಸ್ಟ್ ಮಂತ್ ಅಲ್ಲಿ ನಾವು ಅದಕ್ಕೂ ಶೆಡ್ ಎಲ್ಲ ರೆಡಿ ಮಾಡಿ ಹಸುಗಳು ಇದನ್ನ ಸಾಕಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ತಾ ಇದೀವಿ ಸರ್. ಅಂದ್ರೆ ಒಂದು ಈ ಕರೋನಾ ಬಂದು ಈ ತರದ ಒಂದು ಕೃಷಿ ಕಡೆಗೆ ವಾಲ್ವಂತೆ ಮಾಡಿದೆ ಅನ್ಸುತ್ತೆ. ಖಂಡಿತ ಸರ್, ಖಂಡಿತ. ಅದು ಏನಾಯ್ತಂತಂದ್ರೆ ನಮ್ಮೂರು ಅನ್ನೋ ಒಂದು ಭಾವನೆ ನಮಗೆ ವಾಪಸ್ ಕರ್ಕೊಂಡ್ ಬರಂಗಾಗೋಯ್ತು. ಆ ಕರ್ಕೊಂಬಂದ್ರೆ ನನ್ನ ಆಕ್ಚುಲಿ ಹೇಳ್ಕೊಂಡು ನನ್ನ ಮಗನ ಅದನ್ನ ವಾಪಸ್ ಕರ್ಕೊಂಡ್ ಬಂತು ಕರೋನಾ ಬಂದ. ಸರ್, ಈಗ ನೀವು ಇಲ್ಲಿಗೆ ಬಂದ ಮೇಲೆ 3-4 ವರ್ಷಗಳ ಹಿಂದೆನೆ ಬಂದಿದ್ದೆ. ಹೌದು ಸರ್. ಹೌದಾ? ಕರೋನಾ ಬಂದಾಗಲಿಂದ ಮತ್ತೆ ಒಂದಿಷ್ಟು ಕೃಷಿ ಕಡೆಗೆ ನಿಮ್ಮ ಮಗನು ಸಹಿತ ತೊಡ್ಕೊಂಡಿದ್ದಾರೆ. ಹೌದು ಸರ್. ನೀವು 4 ವರ್ಷದಿಂದ ಬಂದ್ರಲ್ಲ, ನೀವೇನು ಕೃಷಿಯಲ್ಲಿ ಏನ್ ಪ್ಲಾನ್ ಮಾಡಿದ್ರೆ ಆರಂಭದಲ್ಲಿ? ಆರಂಭದಲ್ಲಿ ನಾನು ಏನು ಪ್ಲಾನ್ ಮಾಡಿರ್ಲಿಲ್ಲ, ನಮ್ಮ ಜಮೀನ್ ಇದೆ, ತೋಟ ಮಾಡೋಣ ಅಂತಂದೇಳಿ ಬಂದೆ ಸರ್. ಬಂದಾಗ ನನಗೆ ಎಷ್ಟು ಎಕರೆ ಭೂಮಿ ಇದೆ ಅಂದ್ರೆ 6 ಎಕರೆ ಭೂಮಿ. ನೀರಾವರಿ ಇದೆ? ಬೋರ್ ಹಾಕ್ಸಿದ್ವಿ. ಮೊದ್ಲೇ ಇತ್ತ ಅಥವಾ ಇಲ್ಲ? ಇಲ್ಲ, ನಾನು ಬಂದು ಬೋರ್ ಹಾಕ್ಸಿದ್ವಿ. ಆ ಮುಂಚೆ ಭೂಮಿ ಏನ್ ಮಾಡ್ತಿದ್ರು, ಯಾರು ಮಾಡ್ತಿದ್ರು? ಅದನ್ನ ಗುತ್ತಿಗೆ ಕೊಟ್ಟಿದ್ದೆ, ಲೀಸ್ ಕೊಡ್ತಾ ಇದ್ರು. 25 ವರ್ಷ ಒಬ್ಬನೇ ವ್ಯಕ್ತಿ ಮಾಡಿದಾನೆ. ಗೊಬ್ಬರ ಹಾಕಿ ಭೂಮಿನೆಲ್ಲ ನಾಶ ಮಾಡಿದಾನೆ. ಏನು ಇರ್ಲಿಲ್ಲ. ನಾನ್ ಬಂದ್ಮೇಲೆ ನನಗೊಬ್ರು ಹಿರಿಯರು ಹೇಳಿದ್ರು, ಮೊದಲು ಅದ್ರಾಗಿರೋ ವಿಷ ತೆಗಿ ಅಂತಂದೇಳಿ. ನನಗೆ ವ್ಯವಸಾಯದ ಬಗ್ಗೆ ಏನು ಗೊತ್ತಿಲ್ಲ, ಹೇಗೆ ನಾನು ಕಂಡುಬಿಟ್ಟಿರೋದು ಭೂಮಿ ಮೇಲೆ. ಅವ್ರು ಹೇಳಿದ್ಮೇಲೆ ನಾನು ಭೂಮಿನಲ್ಲಿ 1 ವರ್ಷ ಪೂರ್ತಿ 3 ಬೆಳೆ ಅಂದ್ರೆ ತೆಗಿಯೋದಲ್ಲ, ಭೂಮಿಗಾಗಿ ಭೂಮಿಗಾಗಿ ಉದ್ದು, ಎಳ್ಳು, ಅಲಸಂದೆ, ಹೆಸರು, ಸೆಣಬು ಇವನ್ನೆಲ್ಲ ಹಾಕೋದು, ನೀರ್ ಬಿಡೋದು, ಅದ್ ಬೆಳೆದಾದ್ಮೇಲೆ ಕೊಚ್ಚಿಬಿಟ್ಟು ಮತ್ತೆ ಅದ್ರಲ್ಲೇ ಬಿಟ್ಬಿಡೋದು. 1 ವರ್ಷ ಪೂರ್ತಿ ಅದೇ ಕೆಲಸ ಮಾಡಿದೆ. ಹೀಗೆ ಮಾಡ್ಬೇಕಂತ ತಿಳುವಳಿಕೆ ಹೇಗ್ ಬಂತು? ಒಬ್ಬ ಹಿರಿಯರು ನನ್ ಕೊಟ್ರು, ಸಂಗಪ್ಪ ಅಂತಂದೇಳಿ ಒಬ್ರು ಹಿರಿಯರು ನಮ್ ಪಕ್ಕದ ಹಳ್ಳಿಯವರು, ಅವ್ರು ನಮಗ್ ಕೊಟ್ರು. ಯಾಕಂದ್ರೆ ನೀನು ನೆಲದಲ್ಲಿರೋ ವಿಷ ತೆಗಿಬೇಕಂತಂದ್ರೆ ನೀನ್ ಫಸ್ಟ್ ಉದ್ದು ಎಳ್ಳು ಹಾಕು ಅಂತಂದ ಹೇಳಿದ್ರು. ಇದೆಲ್ಲ ನಮ್ಮ ಪಾರಂಪರಿಕ ಜ್ಞಾನ. ಇದು ಪಾರಂಪರಿಕ ಜ್ಞಾನ ಅಂದ್ರೆ ಇದು ಒಂದು ಪುರಾಣದಲ್ಲಿ ಬರುತ್ತೆ, ಅಗ್ನಿಪುರಾಣದಂತ ಒಂದು ಪುರಾಣದಲ್ಲಿ ಬರುತ್ತೆ, ಇದು ಅದರಲ್ಲಿ ಬರುತ್ತೆ. ಅದರಲ್ಲಿ ವ್ಯವಸಾಯದ ಬಗ್ಗೆ ಇದೆ. ಹೌದಾ? ಅದನ್ನ ಅವ್ರು ಹೇಳಿದ್ಮೇಲೆ ನಾನು ಅದನ್ನ ಮಾಡಿ 1 ವರ್ಷ ಪೂರ್ತಿ ಅದೇ ಕೆಲಸನೆ, ನೀರ್ ಹಾಕೋದು, ಬೀಜ ಹಾಕೋದು, ಹರಿಗ್ ಬಿಡೋದು ಮಾಡಿ ಅದ್ರಲ್ಲಿರೋ ವಿಷ ಫಲ ತಗೊಳ್ತಿದ್ರಿ? ಇಲ್ಲ ಇಲ್ಲ, ಏನು ಇಲ್ಲ, ಎಲ್ಲ ಭೂಮಿಗಾಗಿನೇ. ಕಾಳು ಗಿಳೆಲ್ಲ ಏನು ಇಲ್ಲ. ಹೌದಾ? ಓಹೋ. 1 ವರ್ಷ ಪೂರ್ತಿ 3 ಬೆಳೆ ನಾನು ಅದೇ ರೀತಿನೇ ಮಾಡಿದೆ, 3 ಸಲ ಹಾಕಿ ತೆಗೆದೆ. ಅದಾದ್ಮೇಲೆ ಕಬ್ಬು ಹಾಕಿದೀನಿ. ಕಬ್ಬಿಗೆ ಯಾವುದೇ ರೀತಿ ಗೊಬ್ಬರ ಕೊಟ್ಟಿಲ್ಲ, ಜಸ್ಟ್ ಜೀವಾಮೃತ ಒಂದು ಮಾಡಿ ಹಾಕಿದ್ದೀನಿ. ಜೀವಾಮೃತ ಬಿಟ್ಟರೆ ಬೇರೆ ಏನು ಕೊಟ್ಟಿಲ್ಲ ನಾನು. 1 ಎಕರೆಗೆ 60 ಟನ್ ಬಂದಿದೆ ನನಗೆ ಕಬ್ಬು. ಮೆಕ್ಕೆಜೋಳ ಬಂದ್ಬಿಟ್ಟು 1 ಎಕರೆಗೆ 30 ಕ್ವಿಂಟಲ್ ಬಂದಿದೆ. ಇದೊಂದು ನನಗೆ ಕೈ ಹಿಡಿದಿದೆ. ಈಗ ಈ ತರದ ಒಂದು ಧೈರ್ಯ ನಮ್ಮ ಸಾಮಾನ್ಯ ರೈತರು ಮಾಡೋದಿಲ್ಲ. ಮಾಡೋದಿಲ್ಲವ್ರಿಗೆ ಯಾವ ರೀತಿಯ ನಾವು ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯವ ಮಾಡೋದಿಲ್ಲ ಅನ್ನಕ್ಕೆ ಒಂದ್ ಬಲವಾದ ಕಾರಣ ಇದೆ. ಯಾಕೆ ಯಾಕೆ ಅಂತಂದ್ರೆ ನಮ್ಮ ತುಂಬಾ ವಿಮುಖರಾಗ್ತಾರೆ. ನಾವು ಏನೇ ಎಷ್ಟೋ ಎನ್ ಜಿ ಓಸ್ ಬರ್ತವೆ, ಕೃಷಿ ಅಧಿಕಾರಿಗಳು ಬರ್ತಾರೆ, 10 ಜನ ನಾನು ಬದಲಾಗ್ತೀನಿ ಅಂತ ಬಂದ್ರೆ ಅದ್ರಲ್ಲಿ ಒಬ್ರು ಇಬ್ರು ಮಾತ್ರ ಆಗ್ತಾರೆ. ಹಿಂಗ್ ಯಾಕೆ ಆಗ್ತದೆ? ನಾವು ಹೇಗೆ ರೈತರನ್ನ ತಲುಪ್ಲಿಕ್ಕೆ ಸಾಧ್ಯ? ಒಂದು ಮುಖ್ಯ ಕಾರಣ ಆರ್ಥಿಕತೆ. ಈಗ ನನ್ನ ಹತ್ರ ಹಣ ಇತ್ತು ಸರ್, ನಾನು ಬಂದ ನಾನು 3 ಲಕ್ಷ ರೂಪಾಯಿ ನಾನು ನೆಲಕ್ಕೆ ಹಾಕಿದ್ದೀನಿ ಬೋರ್ವೆಲ್ ತೆಗಿಯದ್ ಬಿಟ್ಟು. ಅದಕ್ಕೆ 1,80,000 ಖರ್ಚಾಗಿದೆ, ಅದು ಬಿಟ್ಟು ಈ ಬರೇ ನೆಲಕ್ಕೆ ಖರ್ಚು ಮಾಡಿ ನಾನು 3 ಲಕ್ಷ ನೆಲಕ್ಕೆ ಹಾಕಿದ್ದೀನಿ. ಸತುಗೊಳಿಸಿದ್ರೆ ಸತುಗೊಳಿಸಿದ್ದೀನಿ, ಅದಕ್ಕಾಗಿ ನಾನು 3 ಲಕ್ಷ ಹೋಗಿದೆ ನನ್ನ ಕೈಯಿಂದ. ಇವಾಗ ನಾನು ತಗೊಳ್ತಾ ಇದ್ದೀನಿ 1 ಎಕರೆಗೆ 60 ಟನ್ ಯಾವ್ದು ಏನು ಇದು ಇಲ್ಲ, ಗೊಬ್ಬರ ಇಲ್ದಾನೆ ನಾನು ಕಬ್ಬು ತೆಗ್ದಿದ್ದೀನಿ. 2 ಎಕರೆನಲ್ಲಿ 120 ಟನ್ ನಂದು ಇಳುವರಿ. ಈಗ ನೀವು ಕಬ್ಬನ್ನ ಸಾವಯವದಲ್ಲೇನೆ ಬೆಳೆದಿದ್ರಿ, ಅದಕ್ಕೆ ಯಾವ್ಯಾವ ರೀತಿಯ ಪೋಷಕಾಂಶಗಳನ್ನ ಸಾವಯವದ್ದು ಕೊಟ್ಟಿದ್ರಿ? ನಾನು ಸಾವಯವ ಪೋಷಕಾಂಶ ಅಂತಂದ್ರೆ ಜೀವಾಮೃತ ಅಂತಂದೇಳಿ ಮಾಡಿಕೊಟ್ಟಿದ್ದೀನಿ. ಜಸ್ಟ್ ಜೀವಾಮೃತ ಹೇಗೆ ಮಾಡಿದ್ರಿ? ನೀವೇ ಮಾಡಿದ್ರು? ನಾವೇ ಮಾಡಿದ್ದೀನಿ. ಜೀವಾಮೃತ ಹೇಗೆ? 10 ಲೀಟರ್ ಆಕಳದ ಗಂಜಲ, 10 ಕೆಜಿ ಸಗಣೆ, 2 ಕೆಜಿ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, ಯಾವ್ದೇ ಆಗಿರ್ಬೋದು, ಎಣ್ಣೆ ಕಾಳು ಬಿಟ್ಟು, ಎಣ್ಣೆ ಕಾಳು ಬಿಟ್ಟು ಬೇರೆ ಯಾವ್ದೇ ಆಗಿರ್ಬೋದು, ಅದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಬ್ಯಾರೆಲ್ಗೆ 180 ಲೀಟರ್ ನೀರು ಹಾಕ್ಬಿಟ್ಟು ಅದ್ರಲ್ಲಿ ಮಿಕ್ಸ್ ಮಾಡಿ 1 ವಾರ ಇಡಬೇಕು. 1 ವಾರ ಅಂದ್ರೆ ದಿವಸಕ್ಕೆ 3 ಸಲ ಅದನ್ನ ಕ್ಲಾಕ್ ವೈಸ್ ನಲ್ಲಿ ತಿರುಗಿಸ್ಬೇಕು. ತಿರುಗಿಸಿದಾಗ ಅದರಲ್ಲಿ ಜೀವಾಣುಗಳು ಉತ್ಪತ್ತಿ ಆಗ್ತವೆ. ಜೀವಾಣುಗಳು ಉತ್ಪತ್ತಿ ಆಗ್ತಾ ಅವು ಗಿಡಕ್ಕೆ ಬೇಕಾದ ಪೋಷಕಾಂಶಗಳು ಅದರಲ್ಲಿ ಸಿಗ್ತವೆ, ಬೆಳೆಯುತ್ತವೆ. ಅದರಲ್ಲಿ ನಮಗೆ ಒಂದು ತಾಮ್ರದ ಒಂದು ಪ್ಲೇಟ್ ಅಥವಾ ರಾಡ್ ಅಥವಾ ತಂತಿ ಏನಾದ್ರೆ ಆ ತಾಮ್ರದ ಒಂದು ಕಾಪರ್ದ ಒಂದು ಬೆಳೆಗೆ ಬೇಕಾಗ್ತಕ್ಕಂತ ಒಂದು ಇದು ಸಿಗುತ್ತೆ, ಗುಣನೂ ಇದೆ ಅದಕ್ಕೆ. ಅದನ್ನ 1 ವಾರದವರೆಗೆ ತಿರ್ಸ್ಬೋದು. ಅದಾದ್ಮೇಲೆ ಅದನ್ನ 1 ಬ್ಯಾರಲ್ ಇಲ್ಲ ಕಾಪರ್ನ ಅದರಲ್ಲಿ ಇದ್ರಲ್ಲಿ ಹಾಕ್ಬಿಡ್ಬೇಕು. ಲಾಸ್ಟ್ ಒಂದ್ ಚಂಬು, ಮನೆಗಿರೋ ಒಂದ್ ಚಂಬು ಹಿತ್ತಾಳೆ ಅಲ್ಲ, ತಾಮ್ರದ ಅದಾದ್ರೂ ಸರಿ, ಅದನ್ನ ಅದ್ರೊಳಗಡೆ ಹಾಕ್ಬಿಟ್ರೆ 1 ವಾರ ಅದರಲ್ಲೇ ಬಿಡ್ಬೇಕು. 1 ದಿವಸಕ್ಕೆ 3 ಟೈಮ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತಿರ್ಗಿಸೋದು. ತಿರ್ಗಿಸಿ ಮತ್ತೆ ಮುಚ್ಚಿಬಿಡೋದು, ಮೇಲ್ಗಡೆ ನೀರ್ ಬರ್ಲಿಲ್ದಂಗೆ ಬಿಸಿಲು ಬೀಳಲಿಲ್ದಂಗೆ ಮಾಡಿ ಮುಚ್ಚಿಬಿಡೋದು. 1 ವಾರ ಆದ್ಮೇಲೆ ಅದು ನಮ್ಗೆ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಅವಾಗ 1 ಬ್ಯಾರಲ್ ಅಂದ್ರೆ 200 ಲೀಟರ್ ಬ್ಯಾರಲ್ 1 ಎಕರೆಗೆ ಸರಿಯಾಗುತ್ತೆ. 1 ವರ್ಷದ ಬೆಳೆದಿಗೆ ಸಾಕಾಗುತ್ತಾ? ಇಲ್ಲ, ಅದನ್ನ ನಾವು 1 ವರ್ಷಕ್ಕೆ ಅಂತಂದಲ್ಲ, 1 ತಿಂಗಳಿಗೊಂದ್ಸಲ ತಿಂಗಳಿಗೊಂದ್ಸಲ ಮಾಡಿಕೊಟ್ರೆ ನಮಗೆ ಅದು ಬರ್ತಾ ಬರ್ತಾ ನೀವು ಕಡಿಮೆ ಮಾಡ್ತಾ ಬರ್ಬೋದು. ಈಗ 4 ವರ್ಷ ನೀವು ಕೊಟ್ಟಿರ ಅನ್ಕೊಳ್ಳಿ, ಪೋಷಕಾಂಶಗಳು ಭೂಮಿಗೆ ತಲುಪಿರುತ್ತೆ, ಬೇಕಾದಂಗೆ ತಲುಪುತ್ತೆ. ನನ್ನ ಇದರಲ್ಲಿ ಎರೆಹುಳು ಬಂದ್ಬಿಟ್ಟು ನಿಮ್ದು ಪೆನ್ನಿನ ಗಾತ್ರದಲ್ಲಿದ್ದು. ನೋಡಿ, ಒಂದು ಇಷ್ಟಿಷ್ಟು ದಪ್ಪ ಎರೆಹುಳು, ಒಂದಿಷ್ಟಿಷ್ಟು ಉದ್ದ ಎರೆಹುಳು. 25 ವರ್ಷದಿಂದ ಅದು ಫರ್ಟಿಲೈಸರ್ ಬೆಳೆದಿರೋ ಭೂಮಿನಲ್ಲಿ ಎರೆಹುಳು ಉಟ್ಕೊಂಡಿದೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನನ್ಗೆ ಖುಷಿ ಆಗ್ತದೆ. ಜೊತೆಗೆ ನಮ್ಮ ರೈತರಿಗೆ ಒಂದು ರೀತಿಯ ಶೈಕ್ಷಣಿಕ ಅರಿವು ಬೇಕಾಗ್ತದೆ, ನಿಮ್ಮಂಥವರ ಅನುಭವದ ಮಾತುಗಳು ಬೇಕಾಗ್ತದೆ. ಒಂದು ಮತ್ತು ಬಹಳ ಮುಖ್ಯವಾಗಿ ರೈತರು ಒಂದಿಷ್ಟು ಪ್ರಯೋಗಶೀಲರಾಗಿರ್ಲೇಬೇಕು. ಖಂಡಿತ ಪ್ರಯೋಗಶೀಲರಾಗಲೇಬೇಕು. ನಾನು ನನ್ನ ಹೊಲದಲ್ಲೇನೆ ಯೂರಿಯಾ ರೆಡಿ ಮಾಡಿದ್ವಿ. ಯೂರಿಯಾ ಆಮೇಲೆ ಪೊಟಾಶ್, ಪೊಟಾಶ್ ರೆಡಿ ಮಾಡಿದ್ವಿ. ಅದು ನೈಸರ್ಗಿಕ ನೈಸರ್ಗಿಕವಾಗಿ ಏನದು ನೈಸರ್ಗಿಕ ಯೂರಿಯಾ ಅಂದ್ರೆ ಏನು? ಒಂದು ತೊಟ್ಟಿನಲ್ಲಿ ತುಂಬಾ ಮರಳು ತುಂಬಿಸ್ಬಿಡೋದು. ಮರಳು ತುಂಬಿಸಿ ಅದ್ರ ತುಂಬಾ ಆಕಳದ ಗಂಜಲ ಅದರಲ್ಲಿ ಹಾಕೋದು. ನೀವು 1 ತಿಂಗಳು ಅದ್ ಫುಲ್ ಮಾಡಿ ಬಿಟ್ಟ ಅಂತಂದ್ರೆ ಅದ್ ನೈಸರ್ಗಿಕವಾಗಿ ಯೂರಿಯಾ ರೆಡಿ ಆಗುತ್ತೆ. ಪೊಟಾಶ್ ಅಂದ್ರೆ ಬೂದಿ ಆಕಳ ಗಂಜಲ ಸ್ವಲ್ಪ ಮರಳು ಮಿಕ್ಸ್ ಮಾಡಿ ಬಿಟ್ಬಿಡೋದು. ನೈಸರ್ಗಿಕ ನಾವು ಅದನ್ನ ಮಾಡಿ ನಾನು ಕಬ್ಬಿಗೆ ಹಾಕಿದ್ದೀನಿ. ಅದು ಹೇಗ್ ಕೊಡೋದು? ಹೇಗೆ ಅದು ಮಾಮೂಲಿ ಗೊಬ್ಬರ ಹೇಗಿದೆ ಹಾಗೆ ಚೆಲ್ಲೋದು. ಬೇರೆ ಯಾವುದೇ ಒಂದು ಇದನ್ನಿಲ್ಲ. ಆಮೇಲೆ ಕಳೆನಾಶಕ ಹೊಡೆದಿಲ್ಲ, ಕೈ ಕಳೆ ತಗಿಸಿದ್ರು. ಕಳೆ ನಿಯಂತ್ರಣಕ್ಕೆ ಕೈ ಕಳೆ ಎಷ್ಟು ಸಲ ತಗಿಸಿದ್ರಿ ಕಬ್ಬಲ್ಲಿ? ಕಬ್ಬನಲ್ಲಿ ನಾನು ತಗಿಸಿದ್ ಒಂದೇ ಸಲ, ಒಂದು ಸಲ 3 ಎಕರೆ ಒಂದು ಸಲ ತಗಿಸಿದೀನಿ. 3 ಎಕರೆ ನಾನು ಒಬ್ಬನೇ ತೆಗ್ದಿದ್ದೀನಿ. 2ನೇ ವರ್ಷದಲ್ಲಿ ಕಳೆಯನ್ನೇ ಬಂದಿಲ್ಲ, ಯಾಕಂದ್ರೆ ಮಲ್ಚಿಂಗ್ ಮಾಡ್ಬಿಟ್ಟೆ. ನಾನು ರೌದಿ ಸುಡ್ಲಿಲ್ಲ, ಕಬ್ಬಿನಿಂದ ತೆಗೆದಿರ್ತಕ್ಕಂಥ ರೌದಿನ ಯಾವ ರೌದಿನ ಸುಡ್ಲಿಲ್ಲ. ಅದನ್ನೇ ಮಲ್ಚಿಂಗ್ ಮಾಡಿ ಸಾಲ್ಬಿಟ್ಟು ಹಾಕಿದ್ದೀನಿ. ನೀರು ಕೊಟ್ಟಿದ್ದೀನಿ. ನಾವು ಹಾದಿಯಲ್ಲಿ ಬರುವಾಗ ಯಾವಾಗ್ಲೂ ನೋಡ್ತಾ ಇರ್ತೀವಿ ಕಬ್ಬಿನ ಗದ್ದೆಯಲ್ಲಿ ಬೆಂಕಿ ಹಚ್ತಾರೆ ರೌದಿಯನ್ನ. ಹೌದಾ? ಇದು ಎಷ್ಟು ಮಟ್ಟಿಗೆ ಸರಿ ನಿಮ್ ಪ್ರಕಾರ? ಇಲ್ಲ, ಇದು ಬೆಂಕಿ ಹಚ್ಚೋದ್ರಿಂದ ಸ್ವಲ್ಪ ಮಟ್ಟಿಗೆ ನಮ್ಗೆ ಏನೋ ಸಿಗ್ಬೋದೇನೋ. ಏನ್ ಕಾರಣ ಅದು? ಈಗ ನಾನು ಸಾಮಾನ್ಯವಾಗಿ ರೈತರು ಆ ಕೆಲಸ ಮಾಡೇ ಮಾಡ್ತಾರೆ, ಆದ್ರೆ ಅವ್ರದ ಏನಾದ್ರು ನಂಬಿಕೆ ಇರ್ಬೋದು. ನಂಬಿಕೆ ಅಂತಂದಲ್ಲ ಸರ್, ಅದು ಕೊಳಿಯೋದಿಲ್ಲ, ಬೇಗ ಕೊಳಿಯೋದಿಲ್ಲ, ನಿಜ ಬೇಗ ಕೊಳಿಯೋದಿಲ್ಲ. ಅದ್ರೊಳಗಡೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಉದ್ದೇಶ ಅವ್ರಿಗೆ, ಯಾಕಂದ್ರೆ ಅದು ಬೇರ್ನ ಸಡ್ಲ್ ಮಾಡಿದ್ರೆ ನಾವು ಮತ್ತೆ ನೆಕ್ಸ್ಟ್ ಚೆನ್ನಾಗಿ ಹುಟ್ಟುತ್ತೆ. ಅದಕ್ಕೆ ನಾನೇನ್ ಮಾಡಿದೆ, ಫಸ್ಟ್ ಒಂದ್ ಸಾಲಿಂದ ಎತ್ತಿ ಹಾಕಿಬಿಟ್ಟು ಆ ಸಾಲಿನಲ್ಲಿ ಗಳೆ ಹೊಡ್ಸೋದು, ಎತ್ತಿನ ಕೆಲಸ ಮಾಡಿಸೋದು, ನೆಕ್ಸ್ಟ್ ಇದನ್ನ ತಗ್ಬಿಟ್ಟು ಆ ಕಡೆಗೆ ಹಾಕಿ ಈ ಕಡೆ ಹೊಡ್ಸೋದು, ಆ ರೀತಿ ಮಾಡಿದೆ. ಆ ರೀತಿ ಮಾಡ್ತಾ ಬೇರ್ ಮನೆ ಸಡಿಲ್ ಆಗೇ ಆಗ್ತದೆ. ಆಮೇಲೆ ನೀರ್ ಬಿದ್ದು ಬಿದ್ದು ಏನಾಗುತ್ತೆ, ಹಸಿಯಾದಾಗ ಅದು ಕೊಳಿತಾ ಹೋಗುತ್ತೆ, ಆಟೋಮೆಟಿಕ್ ಆಗಿ ಅದು ಭೂಮಿಗೆ ಫಲವತ್ತತೆ ಸಿಗುತ್ತೆ. ಸುಡೋದ್ರಿಂದ ಏನೂ ಇಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಸಿಗುತ್ತೆ ಸುಡೋದ್ರಿಂದ, ಆದ್ರೆ ಒಂದು ನೈಸರ್ಗಿಕ ಇದು ಲಾಭದಾಯಕ ಒಂದು, ಅದು ಸುಡೋದ್ರಿಂದ ವಾಯುಮಾಲಿನ್ಯ ಕಲುಷಿತ ಆಗುತ್ತೆ. ಈಗ ನೀವು ಕಬ್ಬನ್ನ ಸಾವಯವದಲ್ಲಿ ಬೆಳೆದಿದ್ದೀರಿ, ಸಾಮಾನ್ಯವಾಗಿ ಎಲ್ಲರೂ ರಾಸಾಯನಿಕ ಕೃಷಿ ಮಾಡಿರ್ಬೋದು, ಸಾವಯವದಲ್ಲಿ ಕೃಷಿ ಮಾಡಿರ್ಬೋದು. ಸಾವಯವದಲ್ಲೇ ಕೃಷಿ ಮಾಡಿದ್ಮೇಲೆ ಅದಕ್ಕೆ ಒಂದು ಮೌಲ್ಯವರ್ಧನೆ ಬೇಕು, ಅಂದ್ರೆ ಅದನ್ನ ಸಾವಯವ ಬೆಲ್ಲ ಅಂತೇಳಿ ಆದ್ರೂ ಒಂದು ವಿಶೇಷ ಮಾರುಕಟ್ಟೆಯನ್ನಾದ್ರೂ ಸೃಷ್ಟಿಸ್ಕೊಳ್ಬಹುದು ಅಥವಾ ಬೇರೆ ಯಾವ್ದಕ್ಕಾದ್ರೂ ಮಾಡಿ. ನೀವೇನ್ ಮಾಡಿದ್ರಿ? ನಾನು ಒಂದ್ ಸ್ವಲ್ಪ ಮಾತ್ರ ಬೆಲ್ಲಕ್ಕಾಗಿ ಕಳಿಸಿದೆ, ಉಳಿದಿರೋದನ್ನ ಫ್ಯಾಕ್ಟ್ರಿ ಕೊಡ್ತೀನಿ. ಯಾಕಂದ್ರೆ ಬೆಲ್ಲಕ್ಕೆ ಕಳ್ಸಕ್ಕೆ ನನ್ಗೇನ್ ತೊಂದರೆ ಇಲ್ಲ, ಆದ್ರೆ ಡಿಸ್ಟೆನ್ಸ್ ಬಹಳ ಇತ್ತು. 35 ಕಿಲೋಮೀಟರ್ ದೂರದಲ್ಲಿ ಒಂದು ಗಾಣ ಇದೆ, ಆ ಗಾಣದಲ್ಲಿ ನಮಗೆ ದಿವಸಕ್ಕೆ ಒಂದು 2 ಟನ್ ಅಷ್ಟು ಅರಿಯೋ ಕೆಪಾಸಿಟಿ ಇದೆ. ಯಾವ ತಳಿ ನೀವು ಹೆಚ್ಚು ಕಬ್ಬನ್ನು ಬೆಳೆದಿದ್ದು? ಅದ್ರ ಬಗ್ಗೆ ಅಂತ ಐಡಿಯಾ ಇಲ್ಲ ಸರ್ ನನಗೆ, ನಾನು ಕೃಷಿಗೆ ಹೊಸಬ, ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅವ್ರು ಏನ್ ಕೊಟ್ಟರು ನಾನು ಅದನ್ನ ಬೀಜ ಬಿತ್ತಿದ್ದೀನಿ. ಕಾರ್ಖಾನೆಯವರೇ ಕೊಟ್ಟಿದ್ದು ಬೀಜ? ಕಾರ್ಖಾನೆಯವರು ಕೊಟ್ಟಿದ್ದು. ಅಂದ್ರೆ ಕಾರ್ಖಾನೆಯವರು ಕಬ್ಬು ಬೆಳೆಯೋದಕ್ಕೆ ಯಾವ ರೀತಿ ಪ್ರೋತ್ಸಾಹಗಳನ್ನು ಕೊಡ್ತಾರೆ, ಹಣಕಾಸಿನ ನೆರವು ಕೊಡ್ತಾರ, ಹೇಗೆ ಅದು? ಅವ್ರು ನಮ್ಗೆ ಹಣಕಾಸಿನ ನೆರವು ಏನು ಕೊಡ್ಲಿಲ್ಲ, ಬೀಜ ಕೊಟ್ಟರು. ಬೇಕಂದ್ರೆ ಗೊಬ್ಬರ ಕೊಡ್ತೀವಿ ಅಂತಂದ್ರೆ ಗೊಬ್ಬರದ ಅವಶ್ಯಕತೆ ನನಗಿಲ್ಲ, ಅದಕ್ಕೆ ಬೇಡ ಅಂತಂದ್ರೆ ಬೀಜ ಮಾತ್ರ ನಾನು ತಗೊಂಡಿದ್ದೆ, ಬೀಜ ಮಾತ್ರ ತಗೊಂಡು ನಾನು ಇದು ಮಾಡಿದ್ದೆ. ಎಷ್ಟು ಬೆಲೆ ಸಿಕ್ತು ನಿಮಗೆ? 2,100 ರೂಪಾಯಿ ಸರ್ ಟನ್ನಿಗೆ. ಅವ್ರದ ಕಟಿಂಗ್ ಎಲ್ಲ ಸಾಗಾಟ ಎಲ್ಲ ಇಳುವರಿ ಚೆನ್ನಾಗಿ ಬಂತ, ತೂಕ ದಪ್ಪದಲ್ಲಿ ಬಹಳ ಚೆನ್ನಾಗಿ ಬಂತು ಸರ್. ನನಗೆ ಹೇಳ್ತೀನಲ್ಲ, 1 ಎಕರೆಗೆ ನನಗೆ 60 ಟನ್ ಬಂದಿದೆ, ಬಹಳ ಚೆನ್ನಾಗಿ ಬಂದಿದೆ. 120 ಟನ್ ಎರಡು ಎಕರೆ 120 ಟನ್ ತೆಗ್ದಿದ್ದೀನಿ. ಇಲ್ಲಿಗೆ ಫರ್ಟಿಲೈಸರ್ ಹಾಕಿದ್ರು ಅಷ್ಟು ತೆಗ್ದಿದ್ದಾರೆ. ಸರಿ, ಈಗ ಕೊರೋನಾ ಬಂದಾಗ ನಿಮ್ಮ ಮಗನೂ ಸಹಿತ ಕೃಷಿಯಲ್ಲಿ ಕೈ ಜೋಡಿಸಿದ್ದಾರೆ, ಅವರು ಆಸಕ್ತಿ ಹೇಗಿದೆ, ಅವ್ರು ಹೇಗೆ ತೊಡ್ಕೊಳ್ತಿದ್ರಿ, ಮುಂದೆ ಏನೇನು ಪ್ಲಾನ್ ಮಾಡ್ತಿದ್ರಿ? ಆಕ್ಚುಲಿ ನನ್ನ ಮಗ, ನಾನಾದ್ರೂ ಅವಾಗವಾಗ ಮಣ್ಣು ನೋಡ್ತಾ ಇದ್ದೆ, ಅವನು ಅದನ್ನು ನೋಡ್ದನಲ್ಲ. ಅವನ ಹುಟ್ಟಿದ್ಮೇಲೆ 25ನೇ ವರ್ಷಕ್ಕೆ ಅವನು ಬಂದು ಇಲ್ಲಿ ಬಂದು ನೋಡಿರೋದು ಮಣ್ಣನ್ನ. ಈಗ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬಂದು ಹೋಗೋದು, ಒಂದು ನಮ್ಮ ಜೊತೆಗೆ ಸ್ವಲ್ಪ ಕೆಲಸ ಮಾಡೋದು ಅದು ಮಾಡ್ತಾ ಇದ್ದಾನೆ. ಬೆಂಗಳೂರಿಗೆ ವಾಪಸ್ ಹೋಗ್ತೀನಿ ಅಂತಂದ್ರೆ, ಇಲ್ಲ ಹೋಗಲ್ಲ, ನಾನು ಇಲ್ಲೇ ಏನಾದರೂ ಮಾಡ್ತೀನಿ ಅಂತಂದ್ರೆ, ಅದಕ್ಕಾಗಿ ಈಗ ನಾವು ಮತ್ತೆ ಅದಕ್ಕಾಗಿ ಹಸು ಸಾಗಣೆ ಮಾಡೋಣ ಅಂತಂದೇಳಿ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳಿಂದ ಅದಕ್ಕೂ ರೆಡಿ ಮಾಡ್ತಾ ಇದ್ದೀವಿ ಸರ್. ಈಗ ಒಂದು ಕಾಲಕ್ಕೆ ಯುವಜನತೆ ಹಣವನ್ನು ಅರಿಸ್ಕೊಂಡು ಉದ್ಯೋಗವನ್ನು ಅರಿಸ್ಕೊಂಡು ರಾಜಧಾನಿ ಕಡೆ ಅಥವಾ ಬೇರೆ ಬೇರೆ ನಗರಗಳಿಗೆ ಹೋಗ್ತಾ ಇದ್ರು, ಅದರಿಗೆ ಯುವಕರಿಗೆ ಎಲ್ಲೋ ಒಂದು ಕಡೆಗೆ ಭೂಮಿಯ ಕಡೆ ಒಲವು ಮೂಡ್ತಾ ಇದೆ. ಇದು ಸಂಖ್ಯೆ ಹೆಚ್ಚಿದೆನಾ ಕಮ್ಮಿದೆನಾ? ಈ ನಡುವೆ ಸಂಖ್ಯೆ ಸ್ವಲ್ಪ ಹೆಚ್ಚಿದೆ ಸರ್, ಸಂಪೂರ್ಣ ಹೆಚ್ಚಿದೆ ಅಂತ ನಾನು ಹೇಳೋದಿಲ್ಲ, ಸ್ವಲ್ಪ ಮಟ್ಟಿಗೆ ಒಂದು 5% ಅಂತೂ ಜಾಸ್ತಿ ಆಗಿದೆ. ಆದ್ರೂ ಜಾಸ್ತಿ ಆಗ್ಲಿಕ್ಕೂ ಈಗ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಆದ್ರೂ ಯಾಕೆ, ಒಂದೇ ಒಂದು ಕಾರಣ, ಕೃಷಿ ಕಾರ್ಮಿಕರು ನಮಗೆ ಸಿಗ್ತಾ ಇಲ್ಲ. ಇವತ್ತಿನ ದಿವಸ ಅದ್ರದ್ದು ಒಂದು ಸಮಸ್ಯೆ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ, ಈಗ ನಮ್ಮ ಅದಕ್ಕೆ ಈಗ ಹಸುಗಳಿಂದ ವ್ಯವಸಾಯ ಮಾಡೋದು ಆಗ್ತಾ ಇಲ್ಲ, ಸಣ್ಣ ಪ್ರಮಾಣದಲ್ಲಿ ಯಂತ್ರೋಪಕರಣಗಳು ಉಪಯೋಗಿಸಿ ಮಾಡಲಿಕ್ಕೆ ನಾವೆಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ. ಈಗ ನಾವು ಸಣ್ಣದಾಗಿ ಒಂದು ರೆಡಿ ಮಾಡ್ತಾ ಇದ್ದೀನಿ, ನಾನೇ ರೆಡಿ ಮಾಡ್ತಾ ಇದ್ದೀನಿ ಹರಗ್ಲಿಕ್ಕೆ. ಅದಕ್ಕೆ ಸಾವಯವ ಕೃಷಿಗೆ ಪಶುಸಂಗೋಪನೆ ಬಹಳ ಮುಖ್ಯ. ಖಂಡಿತ. ನೀವು ಏನ್ ಮಾಡ್ತಾ ಇದ್ದೀರಿ? ಸದ್ಯಕ್ಕೆ ನಾನು ಏನು ಮಾಡಿಲ್ಲ, ನಮ್ಮ ಮಾವರ್ದು ಹಸುಗಳಿದೆ, ನಾಟಿ ಹಸುಗಳು, ಅಲ್ಲಿಂದ ನಾನು ಸಗಣಿ ತಗೊಂಬರ್ತೀನಿ. ಆದ್ರೆ ಗಂಜಲ ಮಾತ್ರ ನಾನು ಒಂದು 5 ಕಿಲೋಮೀಟರ್ ದೂರದಿಂದ ತಗೊಂಬರ್ತಿದ್ದೆ, ಕ್ಯಾನಲ್ ಹಾಕೊಂಡು ಗಿರ್ ಹಸುದು ಒಂದು ಗಂಜಲ ತಗೊಂಬರ್ತಿದ್ದೆ. ಇಲ್ಲಿಂದ ಒಂದು 7-6 ಕಿಲೋಮೀಟರ್ ಆಗುತ್ತೆ. ಯಾವ ಊರದು? ದೇವಗಣ್ಣಹಳ್ಳಿ ಅಂತಂದೇಳಿ. ಅವ್ರ ಹತ್ರ ಗಿರ್ ಹಸುದಿತ್ತು, ಅಲ್ಲಿಂದ ಸಗಣಿನು ಕೆಲವು ಸಲ, ಆಮೇಲೆ ಗಂಜಲನ ಅಲ್ಲಿಂದ ತಗೊಂಬಂದು ನಾನು ಮಾಡ್ತಾ ಇದ್ದೆ 5 ಕಿಲೋಮೀಟರ್ ಇಂದ. ಎಲ್ಲಾರು ನೋಡಿ ನಗರ್ ಯೂನಿಯನ್ ಉಚ್ಚೆ ಅಲ್ಲಿಂದ ತಗೊಂಬರ್ತೀನಿ ಇವನು ಅಂತಂದೇಳಿ. ಆದ್ರೆ ನನ್ಗೇನ್ ಬೇಕೋ ನನಗೇನು ಬೇಕೋ ನನಗೆ ಅದು ಬೇಕು, ನೀನೇನು ಹಾಕೊಂಡ್ರೆ ನಮಗಿಲ್ಲ, ನಾವು ತೊಗೊಂಬಂದು ಅದನ್ನೇ ಮಾಡಿದ್ದೀವಿ ಸರ್. ಒಳ್ಳೇದು ಶಿವಕುಮಾರ ಸ್ವಾಮಿ ಅವರೇ, ನಿಮ್ಮ ಜೊತೆ ಮಾತಾಡ್ತಿದ್ರೆ ನಮಗೆ ಹೊತ್ತೋಗೋದೇ ಗೊತ್ತಾಗ್ತಾ ಇಲ್ಲ. ತಡವಾಗಿ ಆದರೂ ಕೃಷಿಗೆ ಬಂದರೂ ಸಹಿತ ಒಂದು ಬದ್ಧತೆಯಿಂದ ಕೃಷಿಯನ್ನು ಮಾಡ್ತಾ ಇದ್ರಿ ಮತ್ತು ಸಾವಯವ ಕೃಷಿಗೆ ಅಡಿಟ್ ಆಗಿದ್ದೀರಾ. ನಿಮ್ಮ ಜ್ಞಾನ ನಿಮಗಷ್ಟೇ ಸೀಮಿತವಾಗದೆ ಅಕ್ಕಪಕ್ಕದವ್ರಿಗೆಲ್ರಿಗೂ ಸಹಿತ ಇದು ಹರಡಲಿ, ಎಲ್ಲರೂ ಸಹಿತ ಈ ಸಾವಯವ ಕೃಷಿಯ ಒಲವನ್ನು ತೋರಲಿ, ನಮ್ಮ ಭೂಮಿ ಪರಿಸರವನ್ನು ಮತ್ತೊಮ್ಮೆ ನಾವು ಸಂರಕ್ಷಿಸಿಕೊಳ್ಳೋಣ. ಒಂದು ಕಡೆಗೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಬಹುದೊಡ್ಡ ಸಮಸ್ಯೆಗಳು ಇವತ್ತು ಹೆಚ್ಚಾಗ್ತಾ ಇದ್ದಾವೆ.